ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ. ಆನ್ಲೈನ್ ವಂಚನೆ, ಲಕ್ಷಾಂತರ ರೂಪಾಯಿಗಳನ್ನು ವಂಚಿಸಿದ್ದಾರೆ, ಇದು ಏನ್ ನಡೆದಿದೆ? ಅಮ್ಮ ಕೆಳಮ್ಮ ಇಲ್ಲಿ. ನೀವು ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ವಂಚನೆಗಳಿಂದ ಹುಷಾರಾಗಿರಬೇಕು. ಫೇಕ್ ಇನ್ವೆಸ್ಟ್ಮೆಂಟ್ ಆಫರ್ ಬಂದರೆ ದೂರದಿಂದ ಓಡಿ ಹೋಗಿಬಿಡಿ ಅನ್ನ. ಓಹೋಹೋ, ಡಿಜಿಟಲ್ ಅರೆಸ್ಟ್ ಅಂತ ಧಮಕಿ ಬಂದರೆ ಜ್ಞಾನವು ಮುಖ್ಯವಾಗಿದೆ. ನಮ್ಮ ಸುರಕ್ಷತೆ ಬಗ್ಗೆ ಗಮನ ಕೊಡಿ, ಸದಾ ಜಾಗರೂಕರಾಗಿರಿ. ಎಸ್ಬಿಐ ನೊಂದಿಗೆ ಸುರಕ್ಷಿತವಾಗಿರಿ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಜನ್ಮದಿಂದ 5 ವರ್ಷದವರೆಗಿನ ಮಕ್ಕಳಿಗೆ 7 ಬಾರಿ ಲಸಿಕೆನ ಹಾಕ್ಸೋಕ್ ಕರ್ಕೊಂಡು ಹೋಗ್ಬೇಕು. 7 ಬಾರಿಯಲ್ಲಿ ಒಮ್ಮೆ ಕೂಡ ತಪ್ಪಿಸಬಾರದು. ಈ ಜವಾಬ್ದಾರಿ ನಮ್ಮೆಲ್ಲರದು ಆಗಿದೆ. ಈ ಮಧ್ಯದ ಲಸಿಕೆನ ಮರಿತಿರಲ್ಲ ನೀವು, ಇದು ನೋಡಿ ಒಳ್ಳೇದಲ್ಲ. ಎಲ್ಲ ಲಸಿಕೆನ ಸಮಯಕ್ಕೆ ಹಾಕ್ಸಿದ್ರೆ ಆಗಲೇ ಮಾರಣಾಂತಿಕ ರೋಗಗಳಿಂದ ಮಕ್ಕಳಿಗೆ ಸುರಕ್ಷೆ ಸಿಗುತ್ತೆ. 5 ವರ್ಷ 7 ಸಾರಿ ತಪ್ಪಬಾರದು ಲಸಿಕೆ ಒಮ್ಮೆ ಕೂಡ. ಆತ್ಮೀಯ ರೈತ ಮಿತ್ರರಿಗೆಲ್ಲ ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ, ಆಧುನಿಕ ಬೇಸಾಯದಲ್ಲಿ ಸುಧಾರಿತ ಬಿತ್ತನೆ ಬೀಜಗಳ ಪಾತ್ರ. ಈ ಕುರಿತು ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಇಲ್ಲಿ ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಾ ಇರುವಂತಹ ಡಾಕ್ಟರ್ ಪ್ರಿಯಾ ಕಿವಾಡ ರಣ್ಣವರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನನ್ನ ಜೊತೆಗೆ ಡಾಕ್ಟರ್ ಪ್ರಿಯಾ ಅವರಿದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಬೀಜ ವಿಜ್ಞಾನ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ, ಶಿವಮೊಗ್ಗ ಜಿಲ್ಲೆ. ಈಗ ಏನು ಆಧುನಿಕ ಬೇಸಾಯದಲ್ಲಿ ಸುಧಾರಿತ ಬೀಜದ ಪಾತ್ರದ ಕುರಿತು ನಮ್ಮ ಜೊತೆ ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಳಿ ಮೇಡಮ್, ಈ ಆಧುನಿಕ ಬೇಸಾಯದಲ್ಲಿ ಸುಧಾರಿತ ಬೀಜದ ಪಾತ್ರದ ಕುರಿತು ಕಿರು ಪರಿಚಯದೊಂದಿಗೆ ನಿಮ್ಮ ಒಂದು ಸಂದರ್ಶನ ಆರಂಭ ಮಾಡಿ. ಕೃಷಿಯಲ್ಲಿ ಬೀಜವು ಅತ್ಯಮೂಲ್ಯವಾದ ಮೂಲ ಸಾಮಗ್ರಿಯಾಗಿದೆ, ಮತ್ತೆ ಕೃಷಿ ಉತ್ಪಾದನೆ ಪ್ರಮುಖವಾಗಿ ಬಿತ್ತನೆಗೆ ಉಪಯೋಗಿಸುವಂತಹ ಬೀಜದ ಗುಣಮಟ್ಟದ ಮೇಲೆ ಅವಲಂಬಿತವಾಗಿರುತ್ತದೆ. ಅಂದ್ರೆ ಇಳುವರಿ ಯಾವ್ದ ರೀತಿ ಬರ್ತೈತೆ ಅನ್ನೋದು, ನಾವ್ ಯಾವ ಬೀಜ ಉಪಯೋಗಿಸ್ತೀವಲ್ರಿ ಆ ಬೀಜದ ಮೇಲೆ ಅವಲಂಬಿತವಾಗಿರುತ್ತದೆ. ಮತ್ತಿನ್ನ ಸುಧಾರಿತ ಗುಣಮಟ್ಟದ ಉಪಯೋಗಗಳು ಅಂತಂದ್ರೆ, ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನದ ಸದುಪಯೋಗ ಪಡಿಬೇಕಂದ್ರೆ, ನಾ ಈಗಾಗಲೇ ಹೇಳಿದೆ, ಅದನ್ನ ಸದುಪಯೋಗ ಪಡಿಬೇಕಂದ್ರೆ ಬೀಜ ಉತ್ತಮವಾದ ಅಥವಾ ಸುಧಾರಿತ ಬೀಜವನ್ನೇ ನಾವು ಬಳಸಬೇಕು. ಸುರಕ್ಷಿತ ಆಹಾರ ಉತ್ಪಾದನೆ ಮಾಡೋದಕ್ಕಾಗ್ಲೂ ನಮಗೆ ಸುಧಾರಿತ ಬೀಜದ ಅತ್ಯಮೂಲ್ಯವಾಗಿ ಅವಶ್ಯಕತೆ ಇದೆ. ಸುರಕ್ಷಿತ ಹಾಗೂ ಭರವಸೆಯ ಅಧಿಕ ಇಳುವರಿ, ಸುರಕ್ಷಿತ ಆಹಾರ ಉತ್ಪಾದನೆ ಮಾಡೋದು ಒಂದ್ ರೀತಿ, ಆದ್ರೂ ಇನ್ನೊಂದ್ ಕಡೆ ಸುರಕ್ಷಿತ ಮತ್ತು ಭರವಸೆ ಅಧಿಕ ಇಳುವರಿ ಬರಬೇಕಂದ್ರೂ ನಾವು ಸುಧಾರಿತ ಬೀಜವನ್ನೇ ಬಳಸಬೇಕು. ಇದು ಒಂದು ಮೂಲ ಪ್ರಧಾನವಾದಂತ ಸಾಧನವಾಗಿದೆ ಅಂತ ನಾವು ಹೇಳ್ತೀವಿ. ಮತ್ತು ಪ್ರಕೃತಿ ವಿಕೋಪದ ಸಮಯದಲ್ಲಿ ಏನಾಗಿರುತ್ತೆ, ಪ್ರಕೃತಿ ವಿಕೋಪ ಆದಾಗ, ಬಾಳ ನೀರ್ ಹೆಚ್ಚಿಗೆ ಆದಾಗ ಅಥವಾ ನೀರ್ ಕಡಿಮೆ ಇದ್ದಾಗ, ಅವಾಗ ಏನ್ ಮಾಡ್ತೀವಿ ಅಂದ್ರೆ ಕೃಷಿ ಚಟುವಟಿಕೆಗೆ ನಮಗ ತ್ವರಿತವಾಗಿ ನಮಗ ಬೀಜ ಚೇಂಜ್ ಮಾಡ್ಬೇಕಾಗತ್ತೆ. ಅಥವಾ ಬೀಜ ನಾಟಿ ಮಾಡಿರ್ತೀವಿ, ಅದು ಬಹಳ ಮಳೆ ಆಗೋದ್ರಿಂದ ಆಗಿರ್ಬೋದು, ಪ್ರಕೃತಿ ವಿಕೋಪ ಯಾವುದೇ ಕಾರಣದಿಂದಾಗಿ ಅದು ಫೇಲ್ ಆದಾಗ ನಮ್ಗೆ ಆ ಟೈಮ್ ಅಲ್ಲಿ ಉಪಯೋಗ ಆಗೋದೇ ಸುಧಾರಿತ ತಳಿಯ ಬೀಜಗಳು. ಹಾಗಾಗಿ ಸುಧಾರಿತ ಬೀಜ ಪ್ರಮುಖ ಪಾತ್ರ ವಹಿಸ್ತೈತಿ. ಮತ್ತೆ ಇನ್ನ ಸುಧಾರಿತ ಬೀಜದ ಗುಣಧರ್ಮಗಳನ್ನ ಹೇಳ್ಬೇಕಂತಂದ್ರೆ, ಯಾವುದೇ ಬೀಜವನ್ನು ಸುಧಾರಿತ ಬೀಜ ಅನ್ನಕ್ ಆಗಲ್ಲ ನಾವು. ಯಾಕಂದ್ರೆ ಸುಧಾರಿತ ಬೀಜ ಅಂತಂದ್ರೆ ಸುಧಾರಿತ ತಳಿಯೇ ಬೀಜ ಆಗಿರ್ಬೇಕದು, ಒಂದು ಅದೊಂದು ಮೇನ್ ರೀಸನ್ ರೀ. ಆಮೇಲೆ ಅದು ಸುಧಾರಿತ ಬೀಜ ಅಂತಂದ್ರೆ ಸ್ಥಳೀಯ ತಳಿಗಳಿಗಿಂತ ಹೆಚ್ಚು ಇಳುವರಿ ಕೊಡ್ಬೇಕದು. ಸ್ಥಳೀಯ ತಳಿಗಿಂತ ಹೆಚ್ಚು ಇಳುವರಿ ಕೊಡೋದಲ್ದೆ ಮತ್ತೆ ಬೇರೆ ಯಾವುದೇ ಆದಂತ ಯಾವುದೇ ರೋಗ ರುಜಿನಗಳಿಂದ ಬಾಧೆ ಆಗ್ಬಾರ್ದದು, ಅಂದ್ರೆ ರೋಗ ನಿರೋಧಕ ಶಕ್ತಿ ಹೊಂದಿರಬೇಕು. ಅಂತ ಬೀಜವನ್ನ ನಾವು ಸುಧಾರಿತ ತಳಿಯ ಬೀಜ ಅಂತೀವಿ. ಮತ್ತೆ ಇನ್ ಯಾವುದೇ ಬೇಸಾಯ ಕ್ರಮ ಏನ ಹೆಚ್ಚು ಕಡಿಮೆ ಆದಾಗೂ ಅದು ತಳಿಯುವಂತ ಶಕ್ತಿ ಇರುತ್ತೆ ಆ ಬೀಜದಲ್ಲಿ. ಇದರಿಂದ ನಮ್ಗೆ ರೈತರ ಹಿತಾಸಕ್ತಿಯನ್ನು ಕಾಪಾಡ್ತೀವಿ ನಾವು ಸುಧಾರಿತ ಬೀಜವನ್ನು ಉಪಯೋಗಿಸೋದ್ರಿಂದ. ಮತ್ತೆ ಬೀಜೋದ್ಯಮ ಇದೆ ಏನಿದೆ ಅಲ್ಲ, ಅದರದ್ದು ಹಿತವನ್ನು ಕಾಪಾಡಲು ನಾವು ಸುಧಾರಿತ ಬೀಜವನ್ನು ಬಳಸಿದಾಗ ಮಾತ್ರ ನಾವು ಅದನ್ನು ಕಾಪಾಡಕ್ ಆಗತ್ತೆ, ಇಲ್ಲದೆ ಇದ್ರೆ ಅದು ಕಷ್ಟ ಆಗತ್ತೆ. ಮತ್ತೆ ಎರಡನೆಯದಾಗಿ ಸುಧಾರಿತ ಬೀಜದ ಇನ್ನೊಂದು ಮುಖ್ಯವಾದ ಗುಣಲಕ್ಷಣ ಏನಂದ್ರೆ ತಳಿಯ ಶುದ್ಧತೆ. ತಳಿಯ ಶುದ್ಧತೆ ಅಂತಂದ್ರೆ ಸುಧಾರಿತ ಬೀಜದ ಅನುವಂಶಿಕ ಶುದ್ಧತೆ ಅಂತ ನಾವು ನೋಡ್ತೀವಿ. ಆ ಅನುವಂಶಿಕ ಶುದ್ಧತೆ ನಾವು ಅದು ಹೊಂದಿರಲೇಬೇಕು. ಅಂದ್ರೆ ಪಾರಂಪರ್ಯವಾಗಿ ಬಂದಂತ ಒಂದು ಗುಣಧರ್ಮ ಇರುತ್ತೆ, ಆ ಗುಣಧರ್ಮ ಅನ್ನೋದು ಕಾಪಾಡಿಕೊಂಡಿರ್ಬೇಕು. ಆ ಅನುವಂಶಿಕ ಶುದ್ಧತೆ ಐತೆ ಇಲ್ಲೋ ಅಂತ ನಾವು ನೋಡ್ತೀವಿ. ಅಂದ್ರೆ ಸುಧಾರಿತ ಬೀಜವು ಅನುವಂಶಿಕ ಶುದ್ಧತೆಯನ್ನು ಹೊಂದಿರಲೇಬೇಕು. ಅಂದ್ರೆ ಅದು ಒಂದು ತಳಿಯನ್ನು ಅಭಿವೃದ್ಧಿಪಡಿಸುವಾಗ ಅಲ್ಲಿ ಆ ತಳಿಯೊಳಗ ಬೇರೆ ಬೇರೆ ಅಂದ್ರೆ ಒಳ್ಳೆಯ ಲಕ್ಷಣಗಳನ್ನು ಕ್ರೋಢೀಕರಿಸಿರುತ್ತಾರೆ. ಅದು ರೋಗ ನಿರೋಧಕ ಶಕ್ತಿ ಆಗಿರ್ಬೋದು, ಅಧಿಕ ಇಳುವರಿ ಆಗಿರ್ಬೋದು, ಆ ಒಂದು ಗುಣಮಟ್ಟವನ್ನು ಹೆಚ್ಚಿಗೆ ಮಾಡಕ್ ಹಾಕಿರ್ತಾರಲ್ಲ, ಅದು ಪಾರಂಪರ್ಯವಾಗಿ ಬಂದಿತ್ತಿಲ್ಲ ಅಂತ ನೋಡ್ಬೇಕು ನಾವು. ಆಮೇಲೆ ಸುಧಾರಿತ ತಳಿಯ ಬೀಜ ಅಂದಾಗ ಆ ಗುಣಧರ್ಮವಾಗಿರ್ಬೋದು ಪಾರಂಪರ್ಯವಾಗಿ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ ಗೆ ಬರುತ್ತದು. ಅದೇ ಅನುವಂಶಿಕವಾಗಿ ಬಂದಂತ ತಳಿಯ ಶುದ್ಧತೆಯನ್ನು ನಾವು ಪರೀಕ್ಷೆ ಮಾಡಬೇಕು. ಆಮೇಲೆ ಮೂರನೇದಾಗಿ ಸುಧಾರಿತ ಬೀಜದ ಗುಣಧರ್ಮ ಅಂತಂದ್ರೆ, ಈಗ ನಾವು ಅನುವಂಶಿಕ ಶುದ್ಧತೆ ನೋಡಿದ್ವಿ. ಅನುವಂಶಿಕ ಶುದ್ಧತೆ ಬಿಟ್ಬಿಟ್ಟು ಭೌತಿಕ ಶುದ್ಧತೆ ಇರುತ್ತೆ. ಭೌತಿಕ ಶುದ್ಧತೆ ಅಂತಂದ್ರೆ ಆ ಬೀಜದಲ್ಲಿ ಯಾವುದೇ ಆದಂತ ಕಸಕಡ್ಡಿ ಆಗಿರ್ಬೋದು ಅಥವಾ ಬೇರೆ ತಳಿಯ ಬೀಜಗಳಾಗಿರ್ಬೋದು, ಯಾವುದು ಜಡವಸ್ತುಗಳಾಗಿರ್ಬೋದು, ಯಾವುದು ಅದರಲ್ಲಿ ಕಂಡು ಬರಬಾರ್ದು ಅಂತಂದ್ರೆ ಸುಧಾರಿತ ಬೀಜ ಅಂತಂದ್ರೆ ಅದರಲ್ಲಿ ಯಾವುದು ಅಂದ್ರೆ ಸುಧಾರಿತ ಬೀಜದ ಗುಣಧರ್ಮ ಭೌತಿಕ ಶುದ್ಧತೆ ಅಂತ ಏನ್ ಹೇಳಿದ್ನಲ್ಲ, ಅದು ಸುಧಾರಿತ ಬೀಜವು ಯಾವುದೇ ಜಡವಸ್ತು ಆಗ್ಲಿ, ಕಳೆ ಬೀಜ ಆಗಿರ್ಲಿ, ಬೇರೆ ತಳಿಯ ಬೀಜಗಳಾಗಿರ್ಲಿ ಅಂತವುಗಳನ್ನೆಲ್ಲ ಹೊಂದಿರಬಾರ್ದು. ಅಂದ್ರೆ ಶುದ್ಧ ಬೀಜದ ಪ್ರಮಾಣ ಕನಿಷ್ಠ 98% ಇರಲೇಬೇಕು. ಈಗ ಶುದ್ಧ ಬೀಜ ಅಂದರೆ ಒಂದೇ ಜಾತಿಯ ಬೆಳೆಗೆ ಸೇರಿರ್ಬೇಕದು, ಅಂದ್ರೆ ಒಂದೇ ಜಾತಿಯ ಬೀಜಕ್ಕೆ ಸೇರಿದಂತ ಬೀಜವಾಗಿರ್ಬೇಕು. ಮತ್ತೊಂದು ಗುಣಧರ್ಮ ಅಂತಂದ್ರೆ ಅನುಕೂಲಕರ ವಾತಾವರಣದೊಳಗ ನಾವು ಆ ಸುಧಾರಿತ ಬೀಜವನ್ನು ಬಿತ್ತಿದಾಗ ಅಧಿಕ ಪ್ರಮಾಣದಲ್ಲಿ ಅದು ಮೊಳಕೆಯೊಡೆಯುವ ಶಕ್ತಿಯನ್ನು ಹೊಂದಿರಬೇಕು. ಹಾಗೂ ವಿವಿಧ ಬೆಳೆಗಳಲ್ಲಿ ಬೀಜದ ಗುಣಮಟ್ಟ ಕಾಪಾಡಿಕೊಳ್ಳಲು ಮೊಳಕೆ ಪ್ರಮಾಣ ನಾವು ಈಗಾಗಲೇ ನಿಗದಿಪಡಿಸಿದ್ದಾರೆ. ಅನುಕೂಲಕರ ವಾತಾವರಣದಲ್ಲಿ ಸುಧಾರಿತ ಬೀಜವನ್ನು ಬಿತ್ತನೆ ಮಾಡಿದಾಗ ಅಧಿಕ ಪ್ರಮಾಣದಲ್ಲಿ ಮೊಳಕೆ ಒಡೆಯುವ ಶಕ್ತಿ ಹೊಂದಿರಬೇಕು. ಹಾಗೂ ಈಗಾಗಲೇ ವಿವಿಧ ಬೆಳೆಗಳಲ್ಲಿ ಬೀಜದ ಗುಣಮಟ್ಟ ಕಾಪಾಡಿಕೊಳ್ಳಲು ಮೊಳಕೆ ಪ್ರಮಾಣವನ್ನು ನಿಗದಿಪಡಿಸಲಾಗಿದೆ. ಆಮೇಲೆ ಸುಧಾರಿತ ಬೀಜದ ಗುಣಮಟ್ಟವನ್ನು ಬರೇ ನಾವು ಮೊಳಕೆ ಒಡೆಯುವ ಶಕ್ತಿಯನ್ನು ನೋಡಿ ಅದರ ಮೇಲೇನೆ ನಾವು ನಿರ್ಧರಿಸಕ್ಕಾಗಲ್ಲ. ಮತ್ತೆ ಅದು ನಿರ್ಧರಿಸುವುದು ಅಷ್ಟೊಂದು ಸಮಂಜಸನೂ ಅಲ್ಲ. ಯಾಕಂದ್ರೆ ಅಧಿಕ ಮೊಳಕೆ ಒಡೆಯುವಂತ ಯಾವುದೇ ಒಂದು ತಳಿ ಇರಬಹುದು, ಅದು ಅನುಕೂಲಕರ ವಾತಾವರಣದಲ್ಲಿ ಮೊಳಕೆ ಒಡೆದಿರ್ಬೋದು. ಆದರೆ ನಾವು ನೇರವಾಗಿ ಹೊಲದಲ್ಲಿ ಬಿತ್ತಿದಾಗ ಆ ಪೈರು ಬರದೇ ಇರ್ಬೋದು, ಅಂದ್ರೆ ಸದೃಢ ತಳಿ ಇರದೇ ಇರ್ಬೋದು. ಯಾಕಂದ್ರೆ ಅದಕ್ಕೆ ನಾವು ಬೀಜಬಲ ಅಂತೀವ್ರಿ. ಬೀಜಬಲನು ನಾವು ಅದ್ರ ಬೀಜಬಲ ಏನಿದೆ ಅಂತ ನೋಡ್ಬೇಕು. ಬರೀ ಮೊಳಕೆ ಪ್ರಮಾಣ ಅಷ್ಟೇ ಅಲ್ಲದೆ ಬೀಜಬಲ ಎಷ್ಟಿದೆ ಅಂತ ನೋಡ್ಬೇಕು. ಈ ಬೀಜಬಲ ಅಂತಂದ್ರೆ ಏನಂದ್ರೆ ಮೊಳಕೆ ಪ್ರಮಾಣನೂ ಬೇಕು. ಬೀಜಬಲ ನಾವು ಕಂಡುಹಿಡಿಬೇಕಂತಂದ್ರೆ ಮೊಳಕೆ ಪ್ರಮಾಣ ಮತ್ತು ಸಸ್ಯಗಳ ಕಾಂಡ ಮತ್ತು ಬೇರುಗಳ ಅಳತೆಯನ್ನು ಮಾಡ್ತೀವಿ ನಾವು. ಅದನ್ನ ಆ ಉದ್ದಳತೆಯನ್ನು ಮಾಡಿದಾಗ ಅವೆರಡನ್ನು ಕೂಡಿಸಿದಾಗ ನಾವು ಕಂಡುಹಿಡಿತೀವಿ ಬೀಜಬಲವನ್ನು. ಈ ರೀತಿ ಕಂಡುಹಿಡಿಯಬೇಕು. ಅದೇ ಬೀಜ ಮೊಳಕೆ ಪ್ರಮಾಣದ ಜೊತೆಗೆ ಬೀಜಬಲವು ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಬೀಜಬಲ ಗೊತ್ತಾದ್ಮೇಲೆ ನಾವು ಅದನ್ನ ಶುದ್ಧ ತಳಿಯ ಬೀಜ ಅಥವಾ ಸುಧಾರಿತ ತಳಿಯ ಬೀಜ ಅಂತ ಹೇಳ್ತೀವಿ. ಆಮೇಲೆ ಅದೊಂದೇ ಅಲ್ದ, ನಾವು ಈಗ ಭೌತಿಕ ಶುದ್ಧತೆ ನೋಡಿದ್ವಿ, ಅನುವಂಶಿಕ ಶುದ್ಧತೆ ಇದೆ, ಹಾಗಾಗಿ ಆಮೇಲೆ ಬೀಜಬಲ ಇದೆ, ಬೀಜ ಮೊಳಕೆ ಪ್ರಮಾಣ ಆಯ್ತು. ಇನ್ನೊಂದು ಇಂಪಾರ್ಟೆಂಟ್, ಇನ್ನೊಂದು ಅತಿ ಮುಖ್ಯವಾದ ಕಾರಣ ಏನಂದ್ರೆ ಸಸ್ಯ ಹುಟ್ಟುವಿಕೆ ಸಾಮರ್ಥ್ಯ. ಫೀಲ್ಡ್ ಎಮರ್ಜೆನ್ಸ್ ಅಂತೀವಿ ನಾವು. ಸಸ್ಯ ಹುಟ್ಟುವಿಕೆ ಸಾಮರ್ಥ್ಯ ಅಂತಂದ್ರೆ ಹೊಲದಲ್ಲಿ ನಾವು ನಿಗದಿತ ಪ್ರಮಾಣದಲ್ಲಿ ಎಷ್ಟು ಹುಟ್ಟಿದವು ಸಸಿ ಅದನ್ನ ನಾವು ನೋಡ್ಕೊಂಡಿರ್ತೀವಿ. ಆ ಸಂಖ್ಯೆಯೇ ಎಷ್ಟಿರ್ಬೇಕಂದ್ರೆ ನಾವ್ ಎಷ್ಟು ಬೀಜ ಬಿತ್ತನೆ ಮಾಡಿರ್ತೀವಲ್ಲ, 100 ಬೀಜ ಬಿತ್ತನೆ ಮಾಡಿದಾಗ 100 ಬೀಜನೂ ಒಳ್ಳೆ ಸದೃಢವಾದ ಸಸಿಯನ್ನೇ ಉತ್ಪಾದಿಸಬೇಕು. ಅಂತ ಸಾಮರ್ಥ್ಯವಾದಂತ ಬೀಜವನ್ನು ಮಾತ್ರ ನಾವು ಸುಧಾರಿತ ತಳಿಯ ಬೀಜ ಅಂತ ಹೇಳ್ತೀವಿ. ಸುಧಾರಿತ ತಳಿಯ ಬೀಜವನ್ನು ಸಸ್ಯ ಹುಟ್ಟುವಿಕೆ ಸಾಮರ್ಥ್ಯ ಹೊಲದಲ್ಲಿ ನಿಗದಿತ ಪ್ರಮಾಣದಲ್ಲಿ ಸಸ್ಯ ಸಂಖ್ಯೆ ಇರಬೇಕೆಂದರೆ ಅದು ಬೀಜ ರಾಶಿಯ ಸಸ್ಯ ಹುಟ್ಟುವಿಕೆಯ ಸಾಮರ್ಥ್ಯ, ಬೀಜ ರಾಶಿಯ ಮೊಳಕೆ ಪ್ರಮಾಣ ಹಾಗೂ ಶುದ್ಧ ಬೀಜದ ಪ್ರಮಾಣದ ಮೇಲೆ ಅವಲಂಬಿತವಾಗಿರ್ತೈತಿ. ಅದರಿಂದ ಸಸ್ಯ ಹುಟ್ಟುವಿಕೆ ಸಾಮರ್ಥ್ಯ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತದೆ. ಅದನ್ನ ಹೆಂಗ್ ನಾವು ಕಂಡುಹಿಡಿತೀವಿ ಅಂದ್ರೆ, ಮೊಳಕೆ ಪ್ರಮಾಣವನ್ನ ಶುದ್ಧ ಬೀಜದಿಂದ ಗುಣಾಕಾರ ಮಾಡಿ ಅದನ್ನ 100 ಭಾಗಾಕಾರ ಮಾಡಿದಾಗ ನಮಗೆ ಸಸ್ಯ ಹುಟ್ಟುವಿಕೆ ಸಾಮರ್ಥ್ಯ ಗೊತ್ತಾಗತ್ತೆ. ಆಮೇಲೆ ಸುಧಾರಿತ ಬೀಜ ಅಂತ ಹೇಳ್ತೀವಿ ಅಂದಾಗ, ಆ ಸುಧಾರಿತ ಬೀಜದಲ್ಲಿ ಯಾವುದೇ ಕಳೆ ಮತ್ತು ಇತರ ಬೆಳೆ ಬೀಜಗಳು ಇರಬಾರದು. ಆಮೇಲೆ ಸುಧಾರಿತ ಬೀಜ ಅಂತ ಅಂದಾಗ ನಾವು ಆ ಸುಧಾರಿತ ಬೀಜವು ರೋಗ ರುಜಿನೆ ಹಾಗೂ ಕೀಟಬಾಧೆ ಯಾವುದರಿಂದನೂ ಮುಕ್ತವಾಗಿರಬೇಕು. ಆಮೇಲೆ ಇನ್ನೊಂದು ಮುಖ್ಯ ಅಂಶ ಏನಂದ್ರೆ ಬೀಜ ತೇವಾಂಶ. ಬೀಜ ತೇವಾಂಶ ಎಲ್ಲಿ ನಮಗೆ ಪ್ರಮುಖ ಪಾತ್ರ ವಹಿಸ್ತೈತೆ ಅಂದ್ರೆ, ಬೀಜ ದಾಸ್ತಾನು ಮಾಡಿದಾಗ ಸುಧಾರಿತ ಬೀಜದ ಗುಣಮಟ್ಟ ಹಾನಿಯಾಗದಂತೆ ಕಾಪಾಡಿಕೋಬೇಕಂತಂದ್ರೆ ಬೀಜದ ತೇವಾಂಶ ಸುರಕ್ಷಿತ ಮಟ್ಟದಲ್ಲಿರಬೇಕು. ಹಾಗೂ ಕೊನೆಯದಾಗಿ ಸುಧಾರಿತ ಬೀಜವು ಆಕರ್ಷಕ ಬಣ್ಣ ಹಾಗೂ ಒಂದೇ ಗಾತ್ರ ಹೊಂದಿರಬೇಕು. ಈ ಗುಣಧರ್ಮ ಬೀಜ ಉತ್ತಮ ಗುಣಮಟ್ಟದಾಗಿದೆ ಎಂದು ನಮಗ ತಿಳಿಸ್ಕೊಡ್ತೈತಿ. ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತೈತೆ, ಅದು ಆಕರ್ಷಕವಾಗಿರ್ಬೇಕು ಮತ್ತೆ ಅದು ಒಂದೇ ಸೈಜ್ ಇರ್ತದೆ, ಒಂದೇ ಆಕಾರ ಒಂದೇ ಗಾತ್ರವಾಗಿರ್ಬೇಕು. ಇನ್ನು ಉತ್ತಮ ಅಥವಾ ಸುಧಾರಿತ ಬೀಜಗಳ ಉಪಯೋಗಗಳೇನಂದ್ರೆ, ಬೀಜದ ಗಾತ್ರ ಒಂದೇ ಸಮನಾಗಿರ್ತೈತೆ ಅಂತ ಹೇಳಿದೆ ನಾನು. ಆ ಬೀಜದ ಗಾತ್ರ ಒಂದೇ ಸಮನಾಗಿರೋದ್ರಿಂದ ಕುರಿಗೆ ಬಿತ್ತನೆ ಮಾಡ್ತೀವಲ್ರಿ, ಅದಕ್ಕೆ ಸುಲಭವಾಗಿ ಬಿತ್ತಬಹುದಲ್ಲಿ. ಆಮೇಲೆ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಮೊಳಕೆ ಹಿಡಿಯೋದ್ರಿಂದ ಎಕರೆವಾರು ನಾವು ತಗೊಂಡಾಗ ಎಲ್ಲಾ ಈ ಸುಧಾರಿತ ಬೀಜ ತಗೊಂಡಿವಿ ಅಂದ್ರೆ ಅಲ್ಲಿ 100% ಜಮಿನೇಷನ್ ಇರ್ತೈತಿ, ಅಂದ್ರೆ ಮೊಳಕೆ ಹೊಡಿತಾವ. ಅವಾಗ ಏನಾಗತ್ತೆ ಅಂದ್ರೆ ಎಕರೆವಾರು ತಗೊಂಡಾಗ ನಿರ್ದಿಷ್ಟ ಸಸಿಗಳನ್ನ ಇಷ್ಟು ಪಡಿಲೇಬಹುದು ಅಂತ ನಾವು ನಿರ್ಧರಿಸಬಹುದು. ಆಮೇಲೆ ಈ ಸುಧಾರಿತ ಅಥವಾ ಉತ್ತಮ ಗುಣಮಟ್ಟದ ಬೀಜಗಳನ್ನ ಬಿತ್ತನೆ ಮಾಡೋದ್ರಿಂದ ಪ್ರತಿಶತ 25-30% ಹೆಚ್ಚಿನ ಇಳುವರಿ ಮತ್ತು ಅಧಿಕ ಲಾಭವನ್ನು ಕೂಡ ನಾವು ಪಡಿತೀವಿ. ಆಮೇಲೆ ಇನ್ನೊಂದೇನಂದ್ರೆ, ಸುಧಾರಿತ ಬೀಜ ಬಳಸುವುದರಿಂದ ಈ ಪೈರು ಐತಲ್ಲ ಏಕರೂಪವಾಗಿ ಬರ್ತೈತಿ. ಏಕರೂಪವಾಗಿ ಬೆಳೆದು ಅವಾಗ ಏಕಕಾಲಕ್ಕೆ ಮಾಗುವುದರಿಂದ ಏನಾಗತ್ತೆ ಅಂದ್ರೆ ಒಂದೇ ಸಮಯದಲ್ಲಿ ನಾವು ಕಟಾವು ಮಾಡಿ ಒಕ್ಕಣೆ ಮಾಡಬಹುದು. ಆಮೇಲೆ ಕಳಪೆ ಮಟ್ಟದ ಬೀಜಗಳ ಬಿತ್ತನೆಯಿಂದ ನಾವು ಏನಾಗ್ತಾವಲ್ಲ, ಏನೇನ್ ನಷ್ಟಗಳು ಆಗ್ತಿರ್ತಾವಲ್ಲ, ಅದನ್ನ ತಡಿಬಹುದು ಈ ಸುಧಾರಿತ ಬೀಜವನ್ನು ಬಿತ್ತನೆ ಮಾಡೋದ್ರಿಂದ. ಅದೇ ರೀತಿ ಸುಧಾರಿತ ಹಾಗೂ ಉತ್ತಮ ಗುಣಮಟ್ಟದ ಬೀಜ ಬಳಸುವುದರಿಂದ ಅನ್ಯ ಜಾತಿಯ ಅಥವಾ ಇತರೆ ತಳಿಯ ಕಳೆ ಗಿಡಗಳ ಪ್ರಮಾಣವಾಗಿರ್ಬೋದು ಅವೆಲ್ಲ ಕಡಿಮೆ ಇರ್ತವೆ. ಹಾಗಾಗಿ ಕೀಟ ಆಗ್ಲಿ ರೋಗಗಳ ಪ್ರಮಾಣವು ಕೂಡ ಇಲ್ಲಿ ಕಡಿಮೆ ಇರುತ್ತದೆ. ಈಗ ನಮ್ಮ ರೈತರ ಮಟ್ಟದಲ್ಲಿ ಈ ಸಸ್ಯ ಹುಟ್ಟುವಿಕೆ ಪರೀಕ್ಷೆ ಯಾವ ರೀತಿಯಿಂದ ಮಾಡಬಹುದಂತೀರಾ? 100 ಇದು ಒಳ್ಳೆಯ ತಳಿನೇ ಅಂತ ಹೇಳ್ಕೊಂಡು ಖಾತ್ರಿ ಮಾಡೋಕೆ, ಈಗ ರೈತರ ಹತ್ತಿರ ನಾವು ಲ್ಯಾಬ್ನಾಗ ಏನ್ ಯೂಸ್ ಮಾಡ್ತೀವಲ್ರಿ ಅದೆಲ್ಲ ಈ ಪರಿಕರ ಇರಲ್ಲ. ಹಂಗಾಗಿ ಈಗ ಎಲ್ಲರೂ ಮನೆಯಲ್ಲೂ ಕನ್ನಡ ದಿನಪತ್ರಿಕೆ ಇರುತ್ತೆ, ಕನ್ನಡ ದಿನಪತ್ರಿಕೆ ತಗೊಂಡ್ಬಿಟ್ಟು ಅದನ್ನ ಅದರಿಂದನೂ ಮಾಡಬಹುದು ನಾವು. ಕನ್ನಡ ದಿನಪತ್ರಿಕೆ ಇರುತ್ತೆ ಅಥವಾ 2 ಅಥವಾ 1.5 ಪ್ಲಾಸ್ಟಿಕ್ ಚೀಲ್ಗಳು ಇರ್ತಾವ್ರಿ, ಕಾಳದು ತಗೊಂಡ್ಬಂದಿರ್ತಾರ ಕಿರಾಣಿ ಹೋದಾಗ ಕಾಳದು ಕಟ್ಟಿಕೊಟ್ಟಿರ್ತಾರ. ಅವಾಗ ಏನ್ ಮಾಡ್ಬೇಕು, ಆ ಪ್ಲಾಸ್ಟಿಕ್ ನ ಅರ್ಧ ಕಟ್ ಮಾಡ್ಬೇಕು. ಕಟ್ ಮಾಡಿ ಪೂರ್ತಿ ಓಪನ್ ಮಾಡ್ಬೇಕು. ಓಪನ್ ಮಾಡಿದಾಗ ಏನಾಗುತ್ತೆ, ಮತ್ತೆ ಈಗ ನ್ಯೂಸ್ ಪೇಪರ್ ಇರ್ತಲ್ಲ, ಈಗ ಹೇಳಿದ ದಿನಪತ್ರಿಕೆ, ಒಂದು ಫುಲ್ ಪೇ ಶೀಟ್ ತಗೋಬೇಕು. ಶೀಟ್ ತಗೊಂಡು ಅರ್ಧ ಕಟ್ ಮಾಡ್ಬೇಕು. ಕಟ್ ಮಾಡಿದಾಗ ಮನೆಗೆ ಎಲ್ಲರಿಗೂ ಒಂದ್ ಯಾವ್ದಾರ ಒಂದ್ ತಾಟ್ ಒಳಗ ಅಥವಾ ಒಂದ್ ಪ್ಲೇಟ್ ಒಳಗ್ ನೀರ್ ಹಾಕಿ ಆ ಪೇಪರ್ ನ ಹೆಂಗ್ ಎದ್ದಬೇಕಂದ್ರೆ ಆ ಪೇಪರ್ ನೀರ್ ಹಿಡಿದಿರ್ಬೇಕು. ಆದ್ರ ಆ ಪೇಪರ್ ಒದ್ದೆ ಎಷ್ಟ್ ಆಗ್ಬೇಕು ಅಷ್ಟೇ ಆಗ್ಬೇಕು, ಬಹಳ ಒದ್ದೆ ಆದ್ರೆ ಹರಿದು ಬಿಡ್ತೈತ್ರಿ. ಸೊ ಹಿಂಗ್ ಹಾಕಿದವ್ರು ಎತ್ತಿ ಬಿಡ್ಬೇಕು ಅದನ್ನ. ಹಾಕಿ ಎತ್ತಿ ಬಿಟ್ಟು ಆ ಪ್ಲಾಸ್ಟಿಕ್ ಹೇಳಿದ್ನಲ್ಲ, ಪ್ಲಾಸ್ಟಿಕ್ ಮೊದ್ಲು ಹಾಸ್ಬೇಕು ಅದನ್ನ ನೆಲದ ಮೇಲೆ ಅಥವಾ ಒಂದ್ ಟೇಬಲ್ ಮೇಲೆ ಆ ಪ್ಲಾಸ್ಟಿಕ್ ಹಾಸ್ಬೇಕು. ಹಾಸಿದ್ಮೇಲೆ ಏನ್ ಮಾಡ್ಬೇಕು, ಆ ಪೇಪರ್ ಅಲ್ಲಿ ಹಾಕ್ತಿವಲ್ಲ ಪೇಪರ್ ಹೆಂಗ್ ಹಾಕ್ಬೇಕಂದ್ರ ಕೆಳಗಡೆ ಒಂದ್ ಸ್ವಲ್ಪ ಪ್ಲಾಸ್ಟಿಕ್ ಉಳಿದಿರ್ಬೇಕು, ಒಂದ್ ಇಂಚ್ ಅಷ್ಟು, ಒಂದ್ 2 ಅಷ್ಟು ಪೇಪರ್ ಪ್ಲಾಸ್ಟಿಕ್ ಉಳಿದಿರ್ಬೇಕು. ಹಂಗ್ ಪೇಪರ್ ಹಾಕ್ಬೇಕು. ಆ ಪೇಪರ್ ಹಾಕಿದ್ಮೇಲೆ ನಾ ಹೇಳಿದ್ನಲ್ಲ 100 ತಗೋಬೇಕು. 100 ತಗೊಂಡು ಒಂದ್ ಲೈನ್ ನಾಗ ಹತ್ ಬೀಜ ಕುತ್ಕೋತಾವ್. ಆತರ ಒಂದ್ರಲ್ಲಿ ಒಂದ್ ವೇಳೆ ಬೀಜದ ಗಾತ್ರ ಜಾಸ್ತಿ ಇತ್ತಂದ್ರೆ 50 ಕಾಳು ಕುಂಡ್ರಿಸ್ಬೇಕ್ರಿ. ಇಲ್ಲ ಸಣ್ಣ ಸೈಜದ್ದು ಅಥವಾ ಸಣ್ಣ ಗಾತ್ರದಂತ ಬೀಜ ಇತ್ತಂದ್ರೆ 100 ಕಾಳು ಕುಂಡ್ರಿಸ್ತೀವಿ. 100 ಕಾಳು ಹೆಂಗ್ ಕುಂಡ್ರಿಸ್ಬೇಕಂದ್ರೆ ಒಂದ್ ಬೀಜದಿಂದ ಇನ್ನೊಂದ್ ಬೀಜಕ್ಕ ಒಂದೇ ಸಮನಾದ ಅಂತರ ಇರಬೇಕು, ಹಂಗ್ ಕುಂಡ್ರಿಸ್ಬೇಕು. ಕುಂಡ್ರಿಸಿದ್ಮೇಲೆ ಈಗ ನಾನು ಅರ್ಧ ಪೇಪರ್ ಯೂಸ್ ಮಾಡ್ಕೊಂಡ್ವಿ, ಇಲ್ಲಿ ಒಂದ್ ಶೀಟ್ ನಾಗಿಂದ ಅರ್ಧ ಶೀಟ್ ಅನ್ನ ಯೂಸ್ ಮಾಡ್ಕೊಂಡ್ವಿ, ಇನ್ನ ಅರ್ಧ ಶೀಟ್ ಇರ್ತಲ್ಲ ಅದನ್ನು ಸೇಮ್ ಹಂಗೆ ತೊಯಿಸ್ಬೇಕ್ರಿ. ಹಂಗೆ ನೆನೆಸ್ಬೇಕು. ನೆನೆಸಿದವ್ರು ಹಿಂಗ್ ಎದ್ದು ಬಿಡ್ಬೇಕು ಅದನ್ನ. ಎತ್ತಿದ ಕೂಡ್ಲೇನ ಅದನ್ನ ಆ ಪೇಪರ್ ನಾವು ಬೀಜ ಹಾಕಿರ್ತೀವಲ್ಲ ಅದ್ರ ಮೇಲೆ ಕರೆಕ್ಟ್ ಅದ್ರ ಮೇಲೆ ಕುತ್ಕೊಳಂಗ್ ಹಾಕ್ಬೇಕು. ಸರದಾಡಬಾರ್ದು ಬೀಜಗಳು, ಹಂಗ ಹಾಕ್ಬೇಕು. ಆಮೇಲೆ ಪ್ಲಾಸ್ಟಿಕ್ ಕೆಳಗ್ ಒಂದ್ಸ ಬಿಟ್ಟಿರ್ತೀವಿ ಅಂದ್ನೆಲ್ಲ, ಮೊದ್ಲ ಪ್ಲಾಸ್ಟಿಕ್ ಅನ್ನ ಪೇಪರ್ ಮೇಲೆ ಮಡಚಬೇಕು. ಹಿಂಗ್ ಮಡಚಿದ್ಮೇಲೆ 2 ಕಡೆಯಿಂದ ಪೇಪರ್ ನ ಸುತ್ತಕೊಂಡ್ ಬರ್ಬೇಕು. ಒಂದೇ ಕಡೆ ಸುತ್ತಬಾರ್ದ್ರಿ, 2 ಕಡೆಯಿಂದ, ಈ ಕಡೆ ಒಂದ್ ಕೊನೆಯಿಂದ ಒಂದ್ ಕಡೆಯಿಂದ ಮಾಡೋದು, ಇನ್ನೊಂದ್ ಕೊನೆಯಿಂದ. ಹೆಂಗಂದ್ರೆ ಮಧ್ಯೆ ಕರೆಕ್ಟ್ ಆಗಿ ಫೋಲ್ಡ್ ಆಗಿರ್ಬೇಕು ಅದು. ಆ ಫೋಲ್ಡ್ ಆಗಿದ್ದನ್ನ ನಾವ್ ಪ್ಲಾಸ್ಟಿಕ್ ಮಡಚಿರ್ತೀವಿ, ಪ್ಲಾಸ್ಟಿಕ್ ಮಡಚಿದ್ಮೇಲೆ ಪೇಪರ್ ಮಡಿಸ್ಕೊತ ಬಂದ್ವಿ 2 ಕಡೆ. ಅದನ್ನ ನಾವು ಒಂದ್ ಸ್ವಲ್ಪ ಯಾಸಿ ಆಗಿಡ್ಬೇಕು, ಅಂದ್ರೆ ಸ್ಟ್ರೇಟ್ ಇಡಬಾರ್ದು, ಸೀದಾ ಇಡಬಾರ್ದು, ಸ್ವಲ್ಪ ಯಾಸಿ ಮಾಡಿ ಇಡ್ತೀವಿ. ಹಂಗಿಟ್ರ ಆಮೇಲೆ ಅದನ್ನ ಇನ್ನೊಂದು ಏನಂದ್ರೆ ನೀರು ಹಾಕಿರ್ತೀವಿ ಈಗ ಎರಡು ದಿವಸ ಏನು ಪ್ರಾಬ್ಲಮ್ ಇರೋದಿಲ್ಲ. ಈಗ ಭತ್ತ ಅಂದ್ರೆ ಮೂರು ದಿವಸಕ್ಕೆ ಮೊಳಕೆ ಹೊಡೆಯಕ್ ಚಾಲು ಆಗ್ತೈತ್ರಿ. ಹಾ, ಭತ್ತ ನೀವು ಟೆಸ್ಟ್ ಮಾಡತ್ತಿದ್ರೆ ಮೂರು ದಿವಸಕ್ಕೆ ಗೊತ್ತಾಗ್ತದೆ. ಅವಾಗ ನೀವು ಅದನ್ನ ಎರಡನೇ ದಿವಸ ಒಂದ್ ವೇಳೆ ಒಣಗಿತ್ತಂದ್ರ, ಬಹಳ ಬಿಸಿಲಿದ್ದಾಗ ಒಣಗಿತ್ತಂದ್ರ ಹಂಗೆ ಎರಡನೇ ದಿವಸಕ್ಕೆ ತೆಗೆದು ಅದ್ರ ಮೇಲೆ ನೀರು ಚಿಂಪಡಿಸಿ ಮತ್ತೆ ಅದೇ ರೀತಿ ಸುತ್ತಿ ಇಡಬಹುದು. ನಾಲ್ಕು ಅಥವಾ ಐದನೇ ದಿವಸಕ್ಕೆ ನಮ್ಗೆ ಗೊತ್ತಾಗತ್ತೆ ಕಂಪ್ಲೀಟ್ ಆಗಿ ಎಷ್ಟು ಬಂದವು. ಈಗ ನಾವು 100 ಸೀಡ್ ಹಾಕಿದಾಗ ಒಂದ್ ವೇಳೆ ಸುಧಾರಿತ ತಳಿಯ ಬೀಜ ಇದ್ರೆ 100 ಮೊಳಕೆ ಒಡಿಲೇಬೇಕು. ಈ ಒಂದು ಪರೀಕ್ಷೆ ಮುಖಾಂತರ ನಾವು ಅದನ್ನ ಮನೆಯಲ್ಲೇ ಟೆಸ್ಟ್ ಮಾಡಬಹುದು. ಇದನ್ನ ಇದು ಏಕದಳ ಧಾನ್ಯ ಮತ್ತೆ ದ್ವಿದಳ ಧಾನ್ಯಗಳಿಗೆ ಇದೇ ಪದ್ಧತಿನಾ ಮೇಡಮ್? ಹೌದು, ಯಾವ್ದಾದ್ರು ಯಾವುದೇ ಏಕದಳ ಆಗ್ಲಿ ದ್ವಿದಳ ಆಗ್ಲಿ ಯಾವ್ದ್ರಲ್ಲಾದ್ರೂ ನಾವು ಈ ಪದ್ಧತಿಯಿಂದ ಬೀಜ ಮೊಳಕೆ ಪರೀಕ್ಷೆ ಮಾಡಬಹುದು. ಈಗ 100 ಕಾಳುಗಳಲ್ಲಿ ಒಂದು 90 ಕಾಳು ಹುಟ್ಕೊಂಡು 10 ಕಾಳು ಹುಟ್ಟಲಿಲ್ಲ ಅಂತಂದ್ರೆ ಇದು ಇದು ಏನ್ ಹೇಳ್ತೀವಿ ನಾವು, ಇದು ಅಶುದ್ಧ ತಳಿ ಅಂತ ಹೇಳ್ತೀರಾ ಹೇಗೆ? ಇಲ್ಲ ಇಲ್ಲ, ಅವಾಗೂ ಏನ್ ಅನ್ನಲ್ಲ. ಯಾಕಂದ್ರೆ ನಮ್ಗೆ ನಾ ಮೊದ್ಲೇ ಹೇಳಿದೆ ನಾನು ಏನಂತಂದ್ರೆ ಪ್ರತಿಯೊಂದು ಕ್ರಾಪ್ ಅಂದ್ರೆ ನಾವು ಪ್ರತಿಯೊಂದು ತಳಿಯಾಗ್ಲಿ ಪ್ರತಿಯೊಂದು ಬೆಳೆಗೂ ಅದರದೇ ಆದಂತ ನಿಗದಿತ ಇದು ಇರುತ್ತೆ, ಮೊಳಕೆ ಪ್ರಮಾಣ ಅಂತ ಇರುತ್ತೆ. ಆ ಮೊಳಕೆ ಪ್ರಮಾಣಕ್ಕಿಂತ ಜಾಸ್ತಿ ಇತ್ತಂದ್ರೆ ಇಂಡಿಯನ್ ಮಿನಿಮಮ್ ಸೀಡ್ ಸರ್ಟಿಫಿಕೇಶನ್ ಸ್ಟ್ಯಾಂಡರ್ಡ್ಸ್ ಅಂತೀವಿ ನಾವು ಅದಕ್ಕೆ, ಆ ಸ್ಟ್ಯಾಂಡರ್ಡ್ಸ್ ಮೇಲ್ಗಡೆ ಇತ್ತಂದ್ರೆ ಅದನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಂತೀವಿ, ಅದನ್ನ ಶುದ್ಧ ತಳಿನೇ ಅಂತ ಎಕ್ಸೆಪ್ಟ್ ಮಾಡ್ಕೊಂತೀವಿ. ಹೌದ್ರಿ, ಈಗ ನಮ್ಮ ರೈತರು ಇತ್ತೀಚಿನ ದಿನಗಳಲ್ಲಿ ಅಲ್ಲ ಸುಮಾರು ನಾವು ಕೇಳ್ತಾ ಇರ್ತೀವಿ, ಪತ್ರಿಕೆಯಲ್ಲಿ ಕೂಡ ನೋಡ್ತಾ ಓದ್ತಾ ಇರ್ತೀವಿ, ಮಾಧ್ಯಮಗಳಲ್ಲಿ ಕೂಡ ಕೇಳ್ತಾ ಇರ್ತೀವಿ ಮೇಡಮ್, ನೋಡ್ತಾ ಇರ್ತೀವಿ, ಆ ಬೀಜ ಹಾಕ್ಬಿಟ್ಟು ಮೋಸ ಹೋದ್ರು, ಈ ಬೀಜ ಹಾಕ್ಬಿಟ್ಟು ಹುಟ್ಟಲಿಲ್ಲ, ಮತ್ತೆ ತಿರ್ಗಾ ಅವರಿಗೆ ದುಪ್ಪಟ್ಟು ಖರ್ಚು ಬಂತು ಇದು ಅಂತ ಹೇಳ್ತಾರೆ. ಸೊ ಈ ತರದ ಒಂದು ಅವರು ಮೋಸ ಹೋಗ ಆದ್ಮೇಲೆ ಅವ್ರು ಯಾವ ರೀತಿಯಿಂದ ಪರಿಹಾರಕ್ಕಾಗ್ಲಿ ಅಥವಾ ಅದರ ಒಂದು ನಿರ್ವಹಣೆಗಾಗ್ಲಿ ಯಾರ ಮರ ಹೋಗ್ಬೇಕಂತ ಹೇಳ್ತೀರಾ? ಈಗ ಯಾವ್ದಾದ್ರು ರೈತರು ಇರ್ತಾರಲ್ಲ, ಪ್ಯಾಕೆಟ್ ತಗೊಂಡ್ಬರ್ತಾರ್ರಿ, ಸೀಡ್ ಪ್ಯಾಕೆಟ್ ತಗೊಂಡ್ಬಂದ್ರಂತೀವ್ರಿ, ಆ ಸೀಡ್ ಪ್ಯಾಕೆಟ್ ಮೇಲೆ ಜರ್ಮಿನೇಷನ್ ಅಂದ್ರೆ ಮೊಳಕೆ ಪ್ರಮಾಣ ಎಷ್ಟಿದೆ ಅಂತ ಬರ್ದಿರ್ತಾರೆ, 70, 80 ಹಿಂಗ್ ಬರ್ದಿರ್ತಾರೆ. 100 ಅಂತ ಯಾರು ಬರ್ದಿರಲ್ಲ, 100, 70, 80, 75, 65 ಬರ್ದಿರ್ತಾರೆ. ಅದನ್ನ ಮೊದ್ಲು ನೋಡಿರ್ಬೇಕು ಅವರು. ಆಮೇಲೆ ಅವರು ಈಗ ನಾ ಹೇಳಿದ್ನಲ್ಲ ಮೊಳಕೆ ಪ್ರಮಾಣ ಹೆಂಗ್ ಟೆಸ್ಟ್ ಮಾಡ್ತೀವಿ, ಅದನ್ನ ಮೊದ್ಲೇ ಟೆಸ್ಟ್ ಮಾಡ್ಬಿಟ್ರ ಅಷ್ಟು ನೀವು ಏನೇನ್ ಖರ್ಚು ಮಾಡಿದ್ರಲ್ರಿ ಹೊಲದಾಗ ಹಾಕಿ. ಯಾಕಂದ್ರೆ ಬೀಜ ಒಂದೇ ಕಳಪೆ ಪ್ರಮಾಣದಿತ್ತಂದ್ರೆ, ಕಳಪೆ ಮಟ್ಟದ ಬೀಜ ಯೂಸ್ ಮಾಡಿದ್ರಂದ್ರೆ ಅವರು, ಆದ್ರೆ ಬೇರೆ ಎಲ್ಲ ಚೆನ್ನಾಗಿ ಹಾಕಿರ್ತಾರೆ, ಗೊಬ್ಬರ ಹಾಕಿರ್ತಾರೆ, ಎಲ್ಲ ಕೀಟನಾಶಕ ಎಲ್ಲ ಸ್ಪ್ರೇ ಮಾಡಿರ್ತಾರೆ, ಎಲ್ಲ ಹೊಲ ರೆಡಿ ಮಾಡ್ಬೇಕಾದ್ರೂ ಅದಕ್ಕೆ ಖರ್ಚು ಹಾಕಿರ್ತಾರೆ, ಅದನ್ನೆಲ್ಲ ಮಾಡಿನ ಕಳಪೆ ಗುಣಮಟ್ಟದ ಬೀಜ ಯೂಸ್ ಮಾಡಿದಾಗ ಅದೆಲ್ಲ ಲಾಸ್ ಆಗ್ಬಿಡ್ತೈತೆ. ಅದಕ್ಕೆ ಇದನ್ನ ಮೊದ್ಲ ನಾವು ಗುಣಮಟ್ಟ ಮೊದ್ಲ ಮನೆಗೆ ಬೀಜ ಮೊಳಕೆ ಪರೀಕ್ಷೆ ಮಾಡಬಹುದು, ಒಂದ್ ರೀಸನ್. ಇನ್ನೊಂದು ಏನಂತಂದ್ರೆ ಅವ್ರು ಯಾರು ಎಲ್ಲಿಂದ ತಗೊಂಡ್ಬಂದಿರ್ತಾರಲ್ಲ ಅವ್ರಿಗೆ ಅದನ್ನ ಮತ್ತೆ ಬಿತ್ತಿದ ಮೇಲೆ ಆ ಕಟಾವ್ ಆಗೂ ತನಾನು ಈ ಒಂದು ಪ್ಯಾಕೆಟ್ ಇಟ್ಕೋಬೇಕು, ಲೇಬಲ್ ಇರುತ್ತೆ, ಒಂದು ಅವರು ರಿಸಿಪ್ಟ್ ಕೊಟ್ಟಿರ್ತಾರೆ, ಇವ್ರ ಹೆಸರ್ಲೆ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಇಷ್ಟು ಬೀಜಕ್ಕೆ ಅಂತ ಹೇಳಿ, ಅದನ್ನು ಇಟ್ಕೊಂಡಿರ್ಬೇಕು. ಅವೆರಡು ಇಟ್ಕೊಂಡಿದ್ದಾಗ ಅವಾಗ ಏನಾಗತ್ತಂತಂದ್ರೆ ಅವೆರಡು ಇಟ್ಕೊಂಡ್ರೆ ಅವ್ರು ಹೋಗಿ ಕಂಪ್ಲೇಂಟ್ ಮಾಡಬಹುದು, ಇಲ್ಲದ್ರೆ ಕಂಪ್ಲೇಂಟ್ ಮಾಡಕ್ ಬರಲ್ಲ. ಅದಕ್ಕೆ ಸೀಡ್ ಪ್ಯಾಕೆಟ್ ಇಟ್ಕೋಬೇಕು, ರಸೀದ್ ಇರ್ತಾರಲ್ರಿ, ಬೀಜ ತಗೊಂಡಾಗ ರಸೀದಿ ಕೊಟ್ಟಿರ್ತಾರಲ್ಲ, ಆ ರಸೀದಿನ ಇಟ್ಕೊಂಡಿರ್ಬೇಕು. ಎರಡು ತಗೊಂಡು ಹೋಗಿ ಕಂಪ್ಲೇಂಟ್ ಮಾಡಬಹುದು, ಕಂಪ್ಲೇಂಟ್ ಮಾಡಿದಾಗ ಅವ್ರಿಗೆ ಅವ್ರು ಎಲ್ಲಿ ತಗೊಂಡಿರ್ತಾರಲ್ಲ ಅವ್ರಿಗೆ ಕಾಂಪನ್ಸೇಷನ್ ಕೊಡಿಸ್ತಾರೆ. ಇದುವರೆಗೆ ನಮ್ಮ ರೈತ ಬಾಂಧವರಿಗೆ ಮತ್ತು ಕೇಳುಗರಿಗೆ ವಿಶೇಷವಾಗಿ ಏನು ಈಗ ಮಳೆಗಾಲ ಹತ್ರ ಬರ್ತಾ ಇದೆ, ಮತ್ತೆ ಈಗ ಬೇಸಿಗೆಯಲ್ಲೂ ಕೂಡ ಏನು ಮೂರು ಒಂದು ಕಾಲದಲ್ಲಿ ಬೆಳೆ ತಗೊಳ್ರಿಗೂ ಕೂಡ ತಾವು ಈ ಸುಧಾರಿತ ಬೀಜದ ಆಧುನಿಕ ಬೇಸಾಯದಲ್ಲಿ ಸುಧಾರಿತ ಬೀಜಗಳ ಪಾತ್ರ ಈ ಕುರಿತು ಮಾಹಿತಿ ನೀಡಿದಿರಿ. ಇನ್ನು ಒಂದು ಈ ಬೀಜದ ಕುರಿತು ಮಾಹಿತಿ ಪಡುವುದಾದರೆ ಅಥವಾ ಶುದ್ಧ ತಳಿ ಅಥವಾ ಅಶುದ್ಧ ತಳಿ, ಆಮೇಲೆ ಕೆಲಬೆರಕೆ ಒಂದು ಪ್ರಮಾಣ ಹೇಗೆ, ಆಮೇಲೆ ಇದು ಸಸಿ ಹುಟ್ಟುಕೆ ಬಗ್ಗೆ ನಾವು ಮನೆಯಲ್ಲೇ ಯಾವ ರೀತಿಯಿಂದ ಮಾಡ್ಕೋಬೇಕು, ಇದ್ರ ಬಗ್ಗೆ ಇನ್ನು ಮಾಹಿತಿ ಪಡೆಯೋದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ 9060202709. ಓಕೆ, ಧನ್ಯವಾದ ಮೇಡಮ್. ಇದುವರೆಗೆ ತಾವು ಭದ್ರಾವತಿ ಆಕಾಶವಾಣಿಗೆ ಸಂದರ್ಶನ ರೂಪದಲ್ಲಿ ಆಧುನಿಕ ಬೇಸಾಯದಲ್ಲಿ ಸುಧಾರಿತ ಬೀಜದ ಒಂದು ಪಾತ್ರದ ಕುರಿತು ನಮ್ಮ ಕೇಳುಗರಿಗೆ ಸಂಪೂರ್ಣ ಒಂದು ಮಾಹಿತಿ ನೀಡಿದಿರಾ. ಮತ್ತೊಮ್ಮೆ ತಮಗೆ ಧನ್ಯವಾದ ತಿಳಿಸುತ್ತಾ ನಮಸ್ಕಾರ ಮೇಡಮ್. ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ಇದುವರೆಗೆ ಆಧುನಿಕ ಬೇಸಾಯದಲ್ಲಿ ಸುಧಾರಿತ ಬೀಜಗಳ ಪಾತ್ರ ಈ ಕುರಿತು ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವ ಕಿಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ. ಇಲ್ಲಿ ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಾ ಇರುವಂತಹ ಡಾಕ್ಟರ್ ಪ್ರಿಯಾ ಕಿವಡರಣ್ಣವರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಇದುವರೆಗೂ ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಕೇಳ್ತಾ ಇದ್ದೀರಾ. ಇನ್ನು ಕೃಷಿರಂಗ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತಾ ಕೇಳಿ, ಚಿತ್ರದುರ್ಗ ಜಿಲ್ಲೆ ಶ್ರೀಮತಿ ಗೌರಮ್ಮ ಹಾಗೂ ತಂಡದವರಿಂದ ಬೆಳೆಗಾರರ ಪದಗಳನ್ನು.